ಇಂದಿನ ಆರೋಗ್ಯ ಸಂವಾದದಲ್ಲಿ ಎಚ್ಐವಿ ಏಡ್ಸ್ ಈ ವಿಷಯದ ಕುರಿತು ಭಾಗವಹಿಸುವ ವೈದ್ಯರು ಡಾಕ್ಟರ್ ರಾಕೇಶ್ ನಾಯಕ್. ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾತನಾಡುವ ವಿಷಯ ಎಚ್ಐವಿ ಏಡ್ಸ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದಲ್ಲಿ ಡಾಕ್ಟರ್ ರಾಕೇಶ್ ಕೆ ನಾಯಕ್ ಅವರಿದ್ದಾರೆ. ಇವರು ಪ್ರಾಧ್ಯಾಪಕರಾಗಿ ಸಮುದಾಯ ಆರೋಗ್ಯ ವಿಭಾಗ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವತ್ತಿನ ವಿಷಯ ಎಚ್ಐವಿ ಏಡ್ಸ್. ಈಗ ಡಾಕ್ಟರ್ ರಾಕೇಶ್ ಕೆ ನಾಯಕ್ ಅವರ ಪರಿಚಯ ನಿಮಗಾಗಿ. ಇವರು ಮೂಲತಃ ಬೆಳಗಾವಿಯವರು. ತಮ್ಮ MBBS ಪದವಿಯನ್ನು 2008 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೆಳಗಾವಿಯ ಜವಾಹರಲಾಲ್ ನೆಹರು ಮೆಡಿಕಲ್ ಕಾಲೇಜ್ನಿಂದ ಹಾಗೂ MD ಸ್ನಾತಕೋತ್ತರ ಪದವಿಯನ್ನು 2013 KLE ವಿಶ್ವವಿದ್ಯಾಲಯದ ಬೆಳಗಾವಿಯ ಜವಾಹರಲಾಲ್ ನೆಹರು ಮೆಡಿಕಲ್ ಕಾಲೇಜ್ನಿಂದ ಇವರು ಪಡೆದಿದ್ದಾರೆ. 2013 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಮುದಾಯ ಆರೋಗ್ಯ ವಿಭಾಗಕ್ಕೆ ಸೇರಿದ ಇವರು ಕಳೆದ 12 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಾಕೇಶ್ ಕೆ ನಾಯಕ್ ಅವರಿಗೆ ಸ್ವಾಗತ. ಆತ್ಮೀಯ ಕೇಳುಗರೆ, ಈಗ ಡಾಕ್ಟರ್ ರಾಕೇಶ್ ಕೆ ನಾಯಕ್ ಅವರು ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮ್ಗೆ ಹೇಳ್ತಾರೆ. ಆ ಮಾಹಿತಿಗಳನ್ನು ಕೇಳಿಕೊಂಡು ನಂತರ ನೀವು ಡಾಕ್ಟರ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಳ್ಬಹುದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ HIV ಏಡ್ಸ್. HIV ಒಂದು ಗಂಭೀರ ಆರೋಗ್ಯ ಸಮಸ್ಯೆಯಾಗಿದೆ. HIV ರೋಗದ ಬಗ್ಗೆ ಇಂದಿಗೂ ಗಮನ ಹರಿಸುವುದು ಅತ್ಯಂತ ಅಗತ್ಯ, ಏಕೆಂದರೆ ಇದು ಇನ್ನೂ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿಲ್ಲ ಮತ್ತು ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಇಂದಿಗೂ HIV ಮಹತ್ವವಾಗಿರುವ ಮುಖ್ಯ ಕಾರಣಗಳು ಏನು? ಮೊದಲನೆಯ ಕಾರಣ, ಜಾಗೃತಿ ಇದ್ದರೂ ಸಹ ಪ್ರತಿದಿನ ಹೊಸ HIV ಸೋಂಕುಗಳು ಕಂಡುಬರುತ್ತಿವೆ. ಎರಡನೆಯ ಕಾರಣ, HIV ಹೊಂದಿರುವವರು ಇನ್ನೂ ಸಮಾಜದಲ್ಲಿ ಭೇದ ಭಾವ, ಅವಮಾನ ಮತ್ತು ನಿರಾಕರಣೆಯನ್ನು ಎದುರಿಸುತ್ತಿದ್ದಾರೆ. ಇದರಿಂದ ಅನೇಕರು ಪರೀಕ್ಷೆ ಮತ್ತು ಚಿಕಿತ್ಸೆಯನ್ನು ಪಡೆಯಲು ಹಿಂಜರಿಯುತ್ತಿದ್ದಾರೆ. ಮೂರನೆಯ ಕಾರಣ, ಸರಿಯಾದ ಲೈಂಗಿಕ ಶಿಕ್ಷಣ ಕೊರತೆಯಿಂದ ಯುವಜನರು HIV ಸೋಂಕಿನ ಅಪಾಯಕ್ಕೆ ಹೆಚ್ಚು ಒಳಗಾಗುತ್ತಿದ್ದಾರೆ. ಈ ಮೂರು ಕಾರಣದಿಂದ ಇವತ್ತಿಗೂ HIV ಒಂದು ಪ್ರಮುಖ ರೋಗವಾಗಿದೆ. ಪ್ರತಿ ವರ್ಷ December 1 ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶಗಳು HIV ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವುದು, ಭೇದ ಭಾವ ಮತ್ತು ಅಸಮಾನತೆ ನಿವಾರಣೆ, HIV ತಡೆಗಟ್ಟುವಿಕೆ ಉತ್ತೇಜಿಸುವುದು ಹಾಗೂ HIV ಪರೀಕ್ಷೆ ಮತ್ತು ಚಿಕಿತ್ಸೆಗೆ ಪ್ರೋತ್ಸಾಹ ನೀಡುವುದು. ಬನ್ನಿ ಈಗ ನಾವು HIV ರೋಗದ ಮೂಲಭೂತ ವಿಷಯಗಳನ್ನು ಕಲಿಯೋಣ. ಮೊದಲನೆಯದಾಗಿ HIV. HIV ಎಂದರೇನು? HIV ಇದು ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್. ಒಂದು ವೈರಸ್ ಆಗಿದ್ದು ಇದು ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ. HIV ಮತ್ತು ಏಡ್ಸ್ಗೆ ಏನು ವ್ಯತ್ಯಾಸ? ಏಡ್ಸ್ ಏಡ್ಸ್ ಅಂದರೆ ಎಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಚಿಕಿತ್ಸೆ ಇಲ್ಲದೇ ಇದ್ದರೆ ಎಚ್ ಐ ವಿ ಮುಂದುವರೆದು ಏಡ್ಸ್ ಹಂತಕ್ಕೆ ತಲುಪಬಹುದು. ಎಂದರೆ ಎಚ್ ಐ ವಿ ಸೋಂಕಿನ ಕೊನೆಯ ಹಂತ ಏಡ್ಸ್. ಎಚ್ ಐ ವಿ ಸೋಂಕಿತ ವ್ಯಕ್ತಿ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆಯಾಗಿ ದೇಹವು ಸಾಮಾನ್ಯ ಸೋಂಕುಗಳನ್ನು ಎದುರಿಸಲು ಅಸಮರ್ಥವಾಗುತ್ತದೆ. ಈ ಸ್ಥಿತಿಯನ್ನು ನಾವು ಏಡ್ಸ್ ಎಂದು ಕರೆಯುತ್ತೇವೆ. ಇಲ್ಲಿ ನಾವು ತಿಳಿದುಕೊಳ್ಳಬಹುದಾದ ಮುಖ್ಯ ವಿಷಯ ಏನೆಂದರೆ ಎಲ್ಲ ಎಚ್ ಐ ವಿ ಸೋಂಕಿತರಿಗೆ ಏಡ್ಸ್ ಬರುತ್ತದೆ ಎನ್ನುವುದು ಸತ್ಯವಲ್ಲ. ಎಚ್ ಐ ವಿ ಸೋಂಕಿತರು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯುವುದರಿಂದ ವೈರಸ್ ನಿಯಂತ್ರಣದಲ್ಲಿದ್ದು ಏಡ್ಸ್ ಹಂತಕ್ಕೆ ಹೋಗುವುದನ್ನು ತಡೆಯಬಹುದು. ಈಗ ಏಡ್ಸ್ ಹೇಗೆ ಹರಡುತ್ತದೆ ಎಂದನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಕಾರಣ ಅಸುರಕ್ಷಿತ ಲೈಂಗಿಕ ಸಂಪರ್ಕ, ಅಂದರೆ ಕಾಂಡಮ್ ಇಲ್ಲದೆ ಲೈಂಗಿಕ ಸಂಪರ್ಕ. ಅನೇಕ ಲೈಂಗಿಕ ಸಂಗಾತಿಗಳು, ಸೋಂಕಿತ ರಕ್ತ ಅಥವಾ ರಕ್ತ ಉತ್ಪನ್ನಗಳ ವರ್ಗಾವಣೆ, ಸೋಂಕಿತ ಸೂಜಿ ಅಥವಾ ಸಿರಿಂಜ್ ಬಳಕೆ, ಡ್ರಗ್ಸ್ ಬಳಸುವಾಗ ಒಂದೇ ಸೂಜಿಯನ್ನು ಹಲವರು ಬಳಸಿದರೆ, ತಾಯಿಯಿಂದ ಮಗುವಿಗೆ, ಗರ್ಭಾವಸ್ಥೆಯಲ್ಲಿ ಹೆರಿಗೆ ಸಮಯದಲ್ಲಿ ಅಥವಾ ಚಿಕಿತ್ಸೆ ಇಲ್ಲದ ತಾಯಿಯ ಹಾಲಿನ ಮೂಲಕ ಎಚ್ ಐ ವಿ ಹರಡಬಹುದು. ಹಾಗಾದರೆ ಎಚ್ ಐ ವಿ ಹೇಗೆ ಹರಡುವುದಿಲ್ಲ? ಎಚ್ ಐ ವಿ ಬಗ್ಗೆ ನಮ್ಮಲ್ಲಿರುವ ತಪ್ಪು ಕಲ್ಪನೆಗಳು ಏನು? ಇವುಗಳನ್ನು ತಿಳಿಯೋಣ. ಕೈ ಕುಲುಕುವುದು, ಅಪ್ಪಿಕೊಳ್ಳುವುದು, ಇದರಿಂದ ಎಚ್ ಐ ವಿ ಹರಡುವುದಿಲ್ಲ. ಒಟ್ಟಿಗೆ ಊಟ ಮಾಡುವುದರಿಂದ ಕೂಡ ಎಚ್ ಐ ವಿ ಹರಡುವುದಿಲ್ಲ. ಕೆಮ್ಮು, ಸೀನುವುದು, ಸೊಳ್ಳೆ ಅಥವಾ ಇತರ ಕೀಟಗಳ ಕಚ್ಚುವುದರಿಂದ ಈ ಸೋಂಕು ಹರಡುವುದಿಲ್ಲ. ಒಟ್ಟಿಗೆ ವಾಸಿಸುವುದು ಹಾಗೂ ಎಚ್ ಐ ವಿ ಸೋಂಕಿತ ವ್ಯಕ್ತಿಯನ್ನು ಸ್ಪರ್ಶಿಸುವುದರಿಂದ ಕೂಡ ಈ ಸೋಂಕು ಹರಡುವುದಿಲ್ಲ. ಈಗ ಎಚ್ ಐ ವಿ ಸೋಂಕಿನ ರೋಗ ಲಕ್ಷಣಗಳು. ಎಚ್ ಐ ವಿ ವಿಂಡೋ ಪೀರಿಯಡ್, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಎಚ್ ಐ ವಿ ವಿಂಡೋ ಪೀರಿಯಡ್ ಎಂದರೇನು? ಎಚ್ ಐ ವಿ ವೈರಸ್ ದೇಹಕ್ಕೆ ಪ್ರವೇಶಿಸಿದ ನಂತರ ಪರೀಕ್ಷೆಯಲ್ಲಿ ಪತ್ತೆಯಾಗಲು ತೆಗೆದುಕೊಳ್ಳುವ ಸಮಯವನ್ನು ವಿಂಡೋ ಪೀರಿಯಡ್ ಎನ್ನುತ್ತೇವೆ. ಸಾಮಾನ್ಯವಾಗಿ ಈ ವಿಂಡೋ ಪೀರಿಯಡ್ 3 ತಿಂಗಳವರೆಗೆ ಇರುತ್ತದೆ. ಈ ಅವಧಿಯಲ್ಲಿ ಪರೀಕ್ಷೆ ನೆಗೆಟಿವ್ ಆದರೂ ಕೂಡ ವ್ಯಕ್ತಿ ಇತರರಿಗೆ ಸೋಂಕನ್ನು ಹರಡಬಹುದು. ಅದಕ್ಕೆ ಈ ಎಚ್ ಐ ವಿ ವಿಂಡೋ ಪೀರಿಯಡ್ ಬಹಳ ಮಹತ್ವದ್ದಾಗಿದೆ. ಪ್ರಾರಂಭಿಕ ಎಚ್ ಐ ವಿ ಲಕ್ಷಣಗಳು: ಜ್ವರ, ಗಂಟಲು ನೋವು, ತಲೆನೋವು, ದೌರ್ಬಲ್ಯ, ತುಂಬ ದಣಿವು, ಸ್ನಾಯು ಮತ್ತು ಸಂಧಿ ನೋವು, ಚರ್ಮದ ಮೇಲೆ ದದ್ದು, ರಾತ್ರಿ ಬೆವರು, ಇವು ಲಕ್ಷಣಗಳು ನೋಡಬಹುದು. ಈ ಲಕ್ಷಣಗಳು ಸಾಮಾನ್ಯ ಜ್ವರದಂತೆ ಕಾಣಬಹುದು. ಎಚ್ ಐ ವಿಯಲ್ಲಿ ಲಕ್ಷಣರಹಿತ ಹಂತ ಕೂಡ ಇದೆ. ಇದನ್ನು ನಾವು ಕ್ಲಿನಿಕಲ್ ಲೇಟೆಂಟ್ ಸ್ಟೇಜ್ ಅಂತ ಹೇಳ್ತೇವೆ. ಇದರಲ್ಲಿ ಹಲವು ವರ್ಷಗಳವರೆಗೆ ಯಾವುದೇ ಲಕ್ಷಣಗಳು ಇರುವುದಿಲ್ಲ, ಆದರೆ ವೈರಸ್ ದೇಹದಲ್ಲಿ ನಿಧಾನವಾಗಿ ಹೆಚ್ಚಾಗುತ್ತದೆ. ಈ ಹಂತದಲ್ಲಿಯೂ ಸೋಂಕು ಹರಡಬಹುದು. ಕೊನೆಯ ಹಂತ ಮತ್ತು ಗಂಭೀರವಾದ ಹಂತ ಏಡ್ಸ್. ಏಡ್ಸ್ ಹಂತದ ಲಕ್ಷಣಗಳು ಏನು? ಈ ಹಂತದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆಯಾಗಿ ತೂಕ ಕಡಿಮೆಯಾಗುತ್ತದೆ, ದೀರ್ಘಕಾಲ ಜ್ವರ, ದೀರ್ಘಕಾಲ ಕೆಮ್ಮು, ನಿರಂತರ ಅತಿಸಾರ, ಬಾಯಿಯಲ್ಲಿ ಬಿಳಿ ಗಾಯಗಳು, ಚರ್ಮದ ಸೋಂಕುಗಳು, ನಿಮೋನಿಯಾ, ಟಿ ಬಿ ಮುಂತಾದ ಸೋಂಕುಗಳು ಹಾಗೂ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಆಗಬಹುದು. ಎಚ್ ಐ ವಿ ಪರೀಕ್ಷೆ ಏಕೆ ಅಗತ್ಯ? ಶೀಘ್ರವಾಗಿ ಸೋಂಕು ಪತ್ತೆ ಮಾಡಿದರೆ ಚಿಕಿತ್ಸೆ ಪರಿಣಾಮಕಾರಿಯಾಗುತ್ತದೆ ಹಾಗೂ ಇತರರಿಗೆ ಸೋಂಕು ಹರಡುವುದನ್ನು ತಡೆಯಬಹುದು, ಆರೋಗ್ಯಕರ ಜೀವನ ನಡೆಸಬಹುದು. ಈ ಎಚ್ ಐ ವಿ ಪರೀಕ್ಷೆ ಮೂಲಕ ದೇಹದಲ್ಲಿ ಎಚ್ ಐ ವಿ ವೈರಸ್ ಅಥವಾ ಅದರ ವಿರುದ್ಧ ಪ್ರತಿಕಾಯಗಳು, ಅಂದರೆ ಆ್ಯಂಟಿಬಾಡೀಸ್, ಪತ್ತೆ ಹಚ್ಚಲಾಗುತ್ತದೆ. ಅಪಾಯದ ಸಂಪರ್ಕವಾದ ನಂತರ ತಕ್ಷಣ ಬಂದು ಪ್ರಾಥಮಿಕ ಪರೀಕ್ಷೆ ಮಾಡಿಸಬೇಕು ಹಾಗೂ 3 ತಿಂಗಳ ನಂತರ ಖಚಿತ ಫಲಿತಾಂಶವನ್ನು ಪಡೆಯಬಹುದು. ಈ ಎಚ್ ಐ ವಿ ಪರೀಕ್ಷೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ತಾಲೂಕಾ ಆಸ್ಪತ್ರೆಗಳಲ್ಲಿ ಹಾಗೂ ಐ ಸಿ ಟಿ ಸಿ ಅಂದರೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ ಇಲ್ಲಿ ಉಚಿತವಾಗಿ ಲಭ್ಯವಿರುತ್ತದೆ. ನಮ್ಮ ಎಸ್ ಡಿ ಎಂ ಆಸ್ಪತ್ರೆಯಲ್ಲೂ ಕೂಡ ಐ ಸಿ ಟಿ ಸಿ ವಿಭಾಗವಿದೆ. ಈ ಪರೀಕ್ಷಾ ಮಾಹಿತಿ ಪೂರ್ಣವಾಗಿ ರಹಸ್ಯವಾಗಿ ಇಡಲಾಗುವುದು ಹಾಗೂ ನಿಮ್ಮ ಅನುಮತಿ ಇಲ್ಲದೆ ಯಾರಿಗೂ ತಿಳಿಸಲಾಗುವುದಿಲ್ಲ. ಎಚ್ ಐ ವಿ ಚಿಕಿತ್ಸೆ ಯಾವುದು? ಎಚ್ ಐ ವಿಗೆ ಪೂರ್ಣ ಗುಣಮುಖ ಮಾಡುವ ಚಿಕಿತ್ಸೆ ಇಲ್ಲ, ಆದರೆ ಎ ಆರ್ ಟಿ ಅಂದರೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಔಷಧಿಗಳಿಂದ ವೈರಸ್ ನಿಯಂತ್ರಣದಲ್ಲಿ ಇಟ್ಟು ಸಾಮಾನ್ಯ ಆರೋಗ್ಯಕರ ಜೀವನ ನಡೆಸಬಹುದು. ಈ ಎ ಆರ್ ಟಿ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಎ ಆರ್ ಟಿ ಕೇಂದ್ರಗಳು ಹಾಗೂ ICTIC ವಿಭಾಗದಲ್ಲಿ ಉಚಿತವಾಗಿ ಲಭ್ಯವಿರುತ್ತದೆ. ಎ ಆರ್ ಟಿ ಚಿಕಿತ್ಸೆಯಿಂದ ವೈರಲ್ ಲೋಡ್ ಅಂದರೆ ವೈರಸ್ ಪ್ರಮಾಣ ಕಡಿಮೆಯಾಗಿ ರೋಗ ನಿರೋಧಕ ಶಕ್ತಿ ಬಲವಾಗುತ್ತದೆ ಹಾಗೂ ಏಡ್ಸ್ ಮತ್ತು ಇತರ ಸೋಂಕುಗಳು ತಪ್ಪುತ್ತವೆ. ಈಗ HIV ಏಡ್ಸ್ ತಡೆಗಟ್ಟುವಿಕೆ ಮಾರ್ಗಗಳು. ಮೊದಲನೆಯದು ಸುರಕ್ಷಿತ ಲೈಂಗಿಕ ವರ್ತನೆ, ಅಂದರೆ ಒಂದೇ ಲೈಂಗಿಕ ಸಂಗಾತಿಯನ್ನು ಹೊಂದುವುದು ಮತ್ತು ಕಾಂಡೋಮ್ಗಳನ್ನು ಸರಿಯಾಗಿ ಬಳಸುವುದು. ಎರಡನೆಯದು ರಕ್ತದ ಸುರಕ್ಷತೆ, ಪರೀಕ್ಷಿತ ಮತ್ತು ಪ್ರಮಾಣಿತ ರಕ್ತವನ್ನಷ್ಟೇ ಬಳಸಬೇಕು. ಮೂರನೆಯದು ಇಂಜೆಕ್ಷನ್ ಮತ್ತು ಸೂಜಿಗಳ ಸುರಕ್ಷತೆ, ಒಮ್ಮೆ ಬಳಸುವ ಸೂಜಿ ಮತ್ತು ಸಿರೆಂಜ್ ಡಿಸ್ಪೋಸಿಬಲ್ ಸಿರಿಂಜ್ ಅಂತ ಹೇಳ್ತೇವೆ ಅದನ್ನು ಮಾತ್ರ ಬಳಸಬೇಕು, ಸೂಜಿಗಳನ್ನು ಹಂಚಿಕೊಳ್ಳಬಾರದು. ನಾಲ್ಕನೆಯದು ತಾಯಿಯಿಂದ ಮಗುವಿಗೆ ಹರಡುವಿಕೆ ತಡೆಯಬಹುದು, ಎಲ್ಲ ಗರ್ಭಿಣಿ ಮಹಿಳೆಯರು HIV ಪರೀಕ್ಷೆ ಮಾಡಿಸಿಕೊಳ್ಳಬೇಕು, ಸೋಂಕು ಇದ್ದಲ್ಲಿ ವೈದ್ಯರ ಸಲಹೆ ಪ್ರಕಾರ ಔಷಧಿ ತೆಗೆದುಕೊಳ್ಳಬೇಕು. ಸಾರ್ವಜನಿಕ ಜಾಗೃತಿ, HIV ಕುರಿತು ಸರಿಯಾದ ಮಾಹಿತಿ ನೀಡಿ ತಪ್ಪು ನಂಬಿಕೆ ಮತ್ತು ಭಯವನ್ನು ದೂರ ಮಾಡಬೇಕು. ಬನ್ನಿ ನಾವೆಲ್ಲರೂ ಸೇರಿ ಸಮಾಜದಲ್ಲಿ ಇರುವ HIVದ ಭೇದ ಭಾವ ತಪ್ಪಿಸೋಣ. HIV ಸೋಂಕಿತರು ಸಹ ನಮ್ಮಂತೆಯೇ ಮಾನವರು, ಅವರಿಗೆ ಪ್ರೀತಿ ಸಹಾನುಭೂತಿ ಮತ್ತು ಬೆಂಬಲ ಅಗತ್ಯ. ಭೇದ ಭಾವ ಮತ್ತು ನಿರಾಕರಣೆ ತಪ್ಪಿಸೋಣ. HIV ಸೋಂಕು ಪಾಪವಲ್ಲ, ಅದು ಒಂದು ಆರೋಗ್ಯ ಸಮಸ್ಯೆ ಮಾತ್ರ. ಕೊನೆಯದಾಗಿ ಸಾರಾಂಶ, HIV ಬಗ್ಗೆ ಸರಿಯಾದ ಮಾಹಿತಿ ಜೀವನ ಉಳಿಸಬಹುದು. ಪರೀಕ್ಷೆ ಮಾಡಿಸಿಕೊಳ್ಳಲು ಭಯಪಡಬೇಡಿ. ಚಿಕಿತ್ಸೆ ಪಡೆಯುವುದರಿಂದ ಆರೋಗ್ಯಕರ ಜೀವನ ಸಾಧ್ಯ. ಬನ್ನಿ ಸಮಾಜದಲ್ಲಿ ಜಾಗೃತಿ ಮೂಡಿಸೋಣ. HIV ಮತ್ತು ಏಡ್ಸ್ ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ರಾಷ್ಟ್ರೀಯ ಉಚಿತ ಸಹಾಯವಾಣಿ ಇದೆ 1097. ಇದಕ್ಕೆ ಕರೆ ಮಾಡಿ ನೀವು ಹೆಚ್ಚಿನ ಸಲಹೆಯನ್ನು ತಗೋಬಹುದು. ಆತ್ಮೀಯ ಕೇಳುಗರೆ, ಡಾಕ್ಟರ್ ಬಹಳ ಸಮರ್ಪಕವಾಗಿ ಮಾಹಿತಿಗಳನ್ನು ನಿಮಗೆ ಕೊಟ್ಟಾರೆ. ಈಗ ನಿಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ. ಹಲೋ ಹಲೋ ಡಾಕ್ಟರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಿಮ್ ಪ್ರಶ್ನೆ ಕೇಳ್ರಿ, ಕೇಳ್ರಿ ನಿಮ್ ಪ್ರಶ್ನೆ. ಹೇಳಿ ಹೇಳಿ. ನಮಸ್ಕಾರ. ಈಗ ನನಗೆ ಹೆಪಟೈಟಿಸ್ ಬಿ ಮತ್ತೆ HIV ಡಿಫ್ರೆನ್ಸ್ ಏನಾದ್ರು ಬರ್ಬೇಕಾಯ್ತು. ಎರಡನೇದು ಗರ್ಭಿಣಿ ಸ್ತ್ರೀ ಏಡ್ಸಿದಾಗ ಚೈಲ್ಡ್ ಬರ್ಲಾರ್ದಂಗ ಯಾವ ಟ್ಯಾಬ್ಲೆಟ್ ತಗೋಬೇಕು, ಪ್ರಿಕಾಷನ್ ತಗೋಬೇಕು, ಅಥವಾ ಟ್ಯಾಬ್ಲೆಟ್ ಲೈಫ್ ಲಾಂಗ್ ತಗೋಬೇಕಾ? ನೀವು ಎರಡು ಪ್ರಶ್ನೆ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಮತ್ತೆ HIV ಎರಡು ಬೇರೆ ವೈರಸ್ಸಸ್. ಓಕೆ, ಹೆಪಟೈಟಿಸ್ ವೈರಸ್ ಬೇರೆ, HIV ವೈರಸ್ ಬೇರೆ. ಓಕೆ, ಹಾಗೂ ಗರ್ಭಿಣಿಯವರಿಂದ ಮಗುವಿಗೆ ಬರೋ ಟ್ಯಾಬ್ಲೆಟ್ ಅಲ್ಲ, ನಾವು ಸಿರಪನ್ನು ಕೊಡ್ತೇವೆ ಮಗುವಿಗೆ. ಆದರೆ ಅದಕ್ಕೆ ಗರ್ಭಿಣಿಯರು ಸರಿಯಾಗಿ ನಿಯಮಿತವಾಗಿ ಔಷಧಿಯನ್ನು ತಗೋತಾ ಇರಬೇಕು, ಆವಾಗ ಮಗುವಿಗೆ ಬರೋ ಚಾನ್ಸಸ್ ಬಹಳ ಕಡಿಮೆ. ಹಲೋ, ನಿಮ್ಮ ರೇಡಿಯೋ ದೂರಿಟ್ಟು ಪ್ರಶ್ನೆ ಕೇಳ್ರಿ. ಎಲ್ಲಿಂದ ಕರೆ ಮಾಡ್ತೀರಿ, ನಿಮ್ಮ ಹೆಸರು? ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ. ಕೇಳ್ರಿ ಕುಲಕರ್ಣಿ ಅವರು. ಈಗ HIV ಮತ್ತು ಏಡ್ಸ್ ಎರಡೂ ವಂಶ ಪಾರಂಪರವಾಗಿ ಬರಬಹುದು? ಇಲ್ಲ ಇಲ್ಲ, ವಂಶ ಪಾರಂಪರವಾಗಿ ಬರೋದಿಲ್ಲ. ಹಲೋ ಹಲೋ, ಹಾ ಕೇಳ್ರಿ ನಿಮ್ ಪ್ರಶ್ನೆ. ಎಲ್ಲಿಂದ ಫೋನ್ ಮಾಡ್ತೀರಿ ಹೇಳ್ರಿ? ನಾವಿಲ್ಲಿ ಮಂಜುನಾಥ್ ನಾಳೆ ಅಂತ ಹಳೆಯಿಂದ ಬಲ್ಲಾರ ನೋಡ್ಕೋಬೇಕಂದ್ರೆ ಏನ್ ಮುಂಜಾಗ್ರತೆ ಕ್ರಮ ತಗೋಬೇಕಂತ ಬಗ್ಗೆ? ಅದೇ ಮುಂಜಾಗ್ರತೆ ಕ್ರಮ ಹೇಳಿದ್ದೇನೆ. ಮೊದಲನೇದಾಗಿ ಸುರಕ್ಷಿತ ಲೈಂಗಿಕ ಸಂಬಂಧ, ಒಂದೇ ಲೈಂಗಿಕ ಸಂಗಾತಿಯನ್ನು ಹೊಂದುವುದು, ರಕ್ತದ ಸುರಕ್ಷತೆ ಹಾಗೂ ಡಿಸ್ಪೋಸಿಬಲ್ ಸಿರಿಂಜ್ ಮತ್ತು ಸೂಜಿಯನ್ನು ಬಳಸುವುದು, ಇವುಗಳಿಂದ ನಾವನ್ನು ರಕ್ಷಿಸಬಹುದು. ಹಲೋ ನಮಸ್ತೆ ಮೇಡಮ್ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಮೇಡಮ್ ರೀ, ನಾನು ರಾಘವ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರಿ. ಹಾಂ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಂದು ಪ್ರಶ್ನೆ ಏನಂದ್ರೆ ರೀ, ಈಗ ಕ್ಷೌರಿಕರ ಅಂಗಡಿಗೆ ಹೋಗಿರ್ತೀವಲ್ರಿ, ಎಲ್ರಿ ಅವರು ಕ್ಷೌರಿಕರ ಅಂಗಡಿಗೆ ಹೋಗಿರ್ತೀವಲ್ರಿ ತಲೆಯನ್ನ ಕಟ್ ಮಾಡಿಸ್ಕೊಳಕ್ ಹೇರ್ ಕಟ್, ಅವಾಗ ರೇಜರ್ ಅನ್ನ ಚೇಂಜ್ ಮಾಡಬೇಕು ಅಂತ ಸರ್. ನಾವು ಒಂದ್ ಎಲ್ಲೋ ಪೇಪರ್ ಅಲ್ಲಿ ಓದಿದ್ದೇನೆ ಆ ವೈರಸ್ ಫ್ರಾಕ್ಷನ್ ಆಫ್ ಸೆಕೆಂಡ್ ದಲ್ಲಿ ಸಾಯ್ತದೆ ಅಂತ ಹೇಳಿ ನಾ ಕೇಳಿದ್ದೇನೆ ಸರ್. ಅದು ಎಷ್ಟು ಅವಶ್ಯಕತೆ ಅಂತ ನಿಮ್ಮ ಬಗ್ಗೆ ನನ್ನ ಸಂದೇಹವನ್ನ ಕ್ಲಿಯರ್ ಮಾಡ್ಕೊಳಕ್ ಕಾಲ್ ಮಾಡ್ತಾ ಇದ್ದೆ ಸರ್. ಇಲ್ಲ ಅದು ಕರೆಕ್ಟ್, ನೀವು ಓದಿರೋದು ಕರೆಕ್ಟ್ ಇದೆ ರೀ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಸರ್ವೈವ್ ಆಗುತ್ತೆ ಹೊರಗೆ ಬಂದ ತಕ್ಷಣ. ಆದ್ರೆ ಫಾರ್ ಸೇಫ್ಟಿ ಪ್ರಿಕಾಷನ್ಸ್ ರೇಜರ್ ಅನ್ನ ಆಲ್ವೇಸ್ ಹೊಸ ಬ್ಲೇಡ್ ಅನ್ನ ಚೇಂಜ್ ಮಾಡೋದು ಒಳ್ಳೇದು. ಅದ್ರ ಸಂಬಂಧ ನಾನು ನನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ ಸರ್. ಇನ್ನೊಂದ್ರಿ, ಮತ್ತೆ ಅವ್ರಿ ಸೇಫ್ಟಿ ಮೇಜರ್ ಇದ್ರೆ ಹೇಳ್ರಿ ಸರ್. ಏಳ್ಸೋದಲ್ಲಿ ನೀವು ಬಹಳ ಚಂದ ಹೇಳ್ತಾರೆ ಪಿಟಿಗಳನ್ನ ಕೇಳ್ತಾ ಇದ್ದೆ ಕಾರ್ಯಕ್ರಮ, ಹಾಗಾಗಿ ಒಳ್ಳೊಳ್ಳೆ ಒಳ್ಳೆ ಸಲಹೆಗಳನ್ನ ಹೇಳ್ತಾ ಇದ್ರೆ ಸರ್. ತುಂಬಾ ಧನ್ಯವಾದಗಳು ನಿಮಗೆ. ಹಲೋ ಸರ್, ನಮಸ್ತೆ. ರೇಡಿಯೋ ಸ್ವಲ್ಪ ದೂರಿಟ್ಟು ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ ಹೇಳ್ರಿ. ಹಲೋ, ತಿರ್ಲಾಪುರ್ ಅವ್ರ, ನೀವು ರೇಡಿಯೋ ದೂರ ಬರ್ರಿ. ನಮಸ್ಕಾರ ಸರ್, ನಮ್ದು ಒಂದು ಸಣ್ಣ ಪ್ರಶ್ನೆ. ಹೇಳಿ ಸರ್. ಲೈಂಗಿಕ ಕ್ರಿಯೆಯಿಂದ ಬರ್ತಾ ಮತ್ತೆ ಇನ್ನು ಬೇರೆ ತರದಿಂದ ಬರ್ತಾ? ರಕ್ತದಿಂದನೂ ಬರಬಹುದ್ರಿ. ರಕ್ತ ನಾವು ವರ್ಗಾವಣೆ ಮಾಡ್ತೇವಲ್ಲ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೇವೆ. ಆದ್ರೆ ಅದರದ್ದು ಈಗ ಎಲ್ಲ ಒಳ್ಳೆ ಆಸ್ಪತ್ರೆಯಲ್ಲಿ ಬ್ಲಡ್ ಚೆಕ್ ಮಾಡ್ತಾರೆ, ಸೊ ಅದರಿಂದ ಆಗೋ ಚಾನ್ಸಸ್ ಬಹಳ ಕಡಿಮೆ. ಆದ್ರೆ ಸುರಕ್ಷಿತ ರಕ್ತವನ್ನು ತಗೋಬೇಕು. ಹಲೋ. ಹಲೋ, ಹಾ ನಮಸ್ತೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಶಿರೋಳದಿಂದ ನೇಮಿತ ಕೇಳುವ ಉದಯ ಟೇಲರ್ ಮೇಡಮ. ಉದಯ್ ಅವರ ಕೇಳ್ರಿ ಪ್ರಶ್ನೆ. ಈಗ ಡಾಕ್ಟರ್ ಹೇಳಿ ಸರ್. 2004 100% ಇತ್ತು ಸರ್, ಅದ 100%. 2022 ಎಷ್ಟು ಪರ್ಸೆಂಟ್ ಐತಿ ಅಂತ ಹೇಳ್ತೀರೇನ್ರಿ? ಏನು ಪರ್ಸೆಂಟ್ ಅಂದ್ರೆ ಏನು ಅಂದ್ರೆ, ಈಗ 100 ಇತ್ರಿ ಆಗ ಹೆಚ್ ಐ ವಿ ಇಲ್ಲ ಅಷ್ಟ ಇರ್ಲಿಲ್ಲ ರೀ. ಈಗ ಈಗಿನ ಸಂಬಂಧಪಟ್ಟ ಅಂದ್ರ ಆಕಾಶವಾಣಿ ಒಳಗ ಜೀವನ ಜೋಪಾನ ಮಾಡಿದ್ದ ಪರ್ವತಿಕರ್ ಮಾಡಿದ್ದ ಹತಿ ಬಿದ್ದತಿ ಅಂದ್ರ ಮಾಧ್ಯಮದಿಂದ ಬಹಳ ಇಂಪ್ರೂವ್ಮೆಂಟ್ ಆಗೈತಿ ಸರ್. ಈಗ ಎಷ್ಟು ಪರ್ಸೆಂಟ್ ಐತಿ ಅಂತ ಕೇಳ್ಬೇಕಾಯ್ತು. ಈಗ 1% ಕಿಂತ ಕಡಿಮೆ ಇದೆ ರೀ, 0.2-0.3% ಇದೆ ಈಗ. ಯಾಕಂದ್ರ ಜೀವನ ಜೋಪಾನ ಒಂದು ದೊಡ್ಡ ಇದನ್ನ ಮಾಡಿದ್ರು ಸರ್. ಯಾಕಂದ್ರ ಬಿಜಾಪುರ ಧಾರವಾಡ ಆಕಾಶವಾಣಿಯಿಂದ ಮಾಡಿದ್ರು ಪರ್ವತಿಕರ್ ಸರ್. ಅದರಿಂದ ಬಹಳ ಜನರಲ್ಲಿ ಇದು ಬಂದಿದೆ ಸರ್. ಆಕಾಶವಾಣಿಯಿಂದಾಗಿ ಜಾಗೃತಿ ಮೂಡಿದೆ, ಆಕಾಶವಾಣಿ ಮಾಧ್ಯಮದಿಂದ ಮತ್ತೆ ಇದು ಕಡಿಮೆ ಆಗಿದೆ ಸರ್. 0.5% ಕಿಂತ ಕಡಿಮೆ. ಮತ್ತೆ ಕೈ ಎತ್ತಿ ಹೇಳ್ತೀನಿ, ಆದ್ರೆ ನೀವು 0.1 ಬಂದತ್ತೆ ಸರ್. 0.5 ಕಿಂತ ಕಡಿಮೆ ಇದೆ. 0.2 ಅದು ಬೇಕಾಗಿತ್ತು ಸರ್. 0.2-0.3 ಆ ರೇಂಜ್ ಅಲ್ಲಿ ಇದೆ. ಹಲೋ. ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಯಾವ ಗುಳಿಗಿ? ಎ ಆರ್ ಟಿ ಬಗ್ಗೆ ಮಾತಾಡಕತ್ತೀರಿ ನೀವು? ಹೇಳಿ ಸರ್, ಏನ್ ಗುಳಿಗಿ ತಗೋಬಂದ್ಲೆ ಕಣ್ಣ ಹೋಗಿದಾರ ನನ್ನವ್ರು? ಅಲ್ಲ, ಎಲ್ಲಿ ತಗೋತೀರಿ ಗುಳಿಗಿ ನೀವು? ಬೆಳಾಸುಲ್ ಹಾಸ್ಪಿಟಲ್. ಅಲ್ಲಿ ತಿಂಗಳ ತಿಂಗಳ ಹೋಗ್ತೀರಾ? ತಿಂಗಳ ಹೋಗ್ತಾರ್ರಿ. ತಿಂಗಳ ಹೋಗ್ತಿರಲ್ಲ, ಸೊ ಅವ್ರಿಗೆ ಹೇಳಿದಿರಾ ಈ ತೊಂದ್ರೆ ನಿಮ್ದು? ಹೇಳಿರ್ ಹೇಳಿರ್ರು ಅವ್ರ ಏನ್ ಹಂಗಾವ ಅಂತ ಹೇಳಿ ನಮ್ಮ ಕಣ್ಣ ಕಳೆದ್ರಿ. ಡಾಕ್ಟರ್, ಈಗ ಎ ಆರ್ ಟಿ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರು ಬಹಳಷ್ಟು ಜನ. ಎ ಆರ್ ಟಿ ಔಷಧಿ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಹೇಗೆ ಅನ್ನೋದು. ಹೌದು, ಅದು ಒಮ್ಮೆ ART ಸ್ಟಾರ್ಟ್ ಮಾಡಿದರೆ ಅದು ಜೀವನ ಪೂರ್ತಿ ತಗೋಬೇಕು. ವೈದ್ಯರ ಸಲಹೆಯಂತೆ ಪ್ರತಿದಿನ ನಿಯಮಿತವಾಗಿ ಅದನ್ನು ತೆಗೆದುಕೊಂಡರೆ ವೈರಲ್ ಲೋಡ್ ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು. ಹಲೋ. ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಮುರಿಯಪ್ಪಮ್ಮನಗರ ಮಾತಾಡ್ತಾರೆ. ಹಲೋ, ಕೇಳ್ರಿ ಕೇಳ್ರಿ ಡಾಕ್ಟರ್ ಪ್ರಶ್ನೆ ಕೇಳ್ರಿ. ಅದರಿ ಎಚ್ ಐ ವಿ ಹೇಗೆ ಬರ್ತೀರಿ, ಯಾವಾಗ ಬರುತ್ತೆ? ಎಚ್ ಐ ವಿ ಅಸುರಕ್ಷಿತ ಲೈಂಗಿಕ ಸಂಬಂಧ, ಅಸುರಕ್ಷಿತ ರಕ್ತ ಹಾಗೂ ಸೂಜಿ ಸಿರಿನ್ ಸೂಜಿಯಿಂದ ಬರ್ತದೆ. ಹಲೋ. ಹಲೋ ರೀ. ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ, ನಾವು ಬೆಳಗಾವಿ ಜಿಲ್ಲೆಯಿಂದ ರಾಯಬಾಗ ತಾಲೂಕ ಪಲವೆಯಿಂದ ಮಾತಾಡಿದ್ರಿ. ತಮ್ಮ ಹೆಸರು? ಶಿವಾಜಿ ಮೇತ್ರಿ ಅಂತ ಹೇಳ್ರಿ. ಹೇಳ್ರಿ ಸರ್. ಸರ್, ಈಗ ಎಚ್ ಐ ವಿ ಸೋಂಕಿತ ವ್ಯಕ್ತಿಗಳಿಗೆ ತಾವು ಧೈರ್ಯದ ಸಂದೇಶಗಳನ್ನ ತಾವು ಏನ್ ಕೊಡ್ತೀರಿ ಸರ್? ಧೈರ್ಯದ ಸಂದೇಶ ಅಂದ್ರೆ ಅವರು ಸರಿಯಾಗಿ ನಿಯಮಿತವಾಗಿ ಟ್ರೀಟ್ಮೆಂಟ್ ಅನ್ನ ತಗೋಬೇಕು. ಅವರು ಎಲ್ಲ ಜನರ ಹತ್ರ ಒಟ್ಕೊಂಡು ಒಟ್ಟಿ ಸೇರಿ ಇರಬಹುದು. ಅವರ ಸ್ಪರ್ಶದಿಂದ ಏನು ಎಚ್ ಐ ವಿ ಹರಡುವುದಿಲ್ಲ. ಒಟ್ಟಿಗೆ ಊಟ ಮಾಡಬಹುದು. ಅವರು ಸೀನು ಕೆಮ್ಮುದಿಂದ ಏನು ಎಚ್ ಐ ವಿ ಹರಡುವುದಿಲ್ಲ. ಇವು ಕೆಲವೊಂದು ಮಾಹಿತಿ ನಮಗೆ ಇರಬೇಕು. ಸರ್, ಈಗ ಎಚ್ ಐ ವಿ ವಿಂಡೋ ಪೀರಿಯಡ್ ಅಂತ ನೀವು ಹೇಳಿದ್ರಿ, ಹಾಗಂದ್ರೆ ಏನು ಎಚ್ ಐ ವಿ ವಿಂಡೋ ಪೀರಿಯಡ್ ಅಂದ್ರೆ ಏನು? ಎಚ್ ಐ ವಿ ವಿಂಡೋ ಪೀರಿಯಡ್ ಅಂದರೆ ಅಪಾಯದ ಸಂಪರ್ಕ ಆದ ತಕ್ಷಣ ಇಮಿಡಿಯೇಟ್ಲಿ ನಾವು ಟೆಸ್ಟ್ ಮಾಡಿದಾಗ ಅದು ನೆಗೆಟಿವ್ ಬರಬಹುದು. ಯಾಕೆ ನೆಗೆಟಿವ್ ಬರ್ತದೆ? ಎಚ್ ಐ ವಿ ವೈರಸ್ ದೇಹಕ್ಕೆ ಪ್ರವೇಶಿಸಿದ ನಂತರ ಪರೀಕ್ಷೆಯಲ್ಲಿ ಪತ್ತೆಯಾಗಲು ಮಿನಿಮಮ್ 1 time ಬೇಕಾಗತ್ತೆ. ಅದು 3 ತಿಂಗಳವರೆಗೆ ಇರ್ತದೆ. ಆ ಟೈಮಲ್ಲಿ ನಾವು ಪರೀಕ್ಷೆ ಮಾಡಿದರೆ ಅದನ್ನು ನೆಗೆಟಿವ್ ಬರಬಹುದು. ಆದರೆ ಒಂದು ಇಲ್ಲಿ ಇಂಪಾರ್ಟೆಂಟ್ ಇರೋ ವಿಷಯ ಏನಂದರೆ, ಈ ವ್ಯಕ್ತಿ ನೆಗೆಟಿವ್ ಟೆಸ್ಟ್ ನೆಗೆಟಿವ್ ಇದ್ದರೂ ಕೂಡ ಈ ವ್ಯಕ್ತಿ ಇತರರಿಗೆ ಸೋಂಕನ್ನು ಹರಡಬಹುದು. ಅದಕ್ಕೆ ನಾವು ಏನಂತೀವಿ, ಅಪಾಯದ ಸಂಪರ್ಕ ಆದ ತಕ್ಷಣ ಅವರು ICTC ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತಕ್ಷಣ ಟೆಸ್ಟನ್ನು ಮಾಡ್ಕೋಬೇಕು. ಹಲೋ. ಹಲೋ, ಎಲ್ಲಿಂದ ಕರೆ ಮಾಡ್ತೀರಿ? ಹೆಸರೇನು? ರಾಣೇಬೆನ್ನೂರಿಂದ ಮೇಡಮ್. ತಮ್ಮ ಹೆಸರು? ಕರ್ಬಸಪ್ಪ ಅಂತ. ಕರ್ಬಸಪ್ಪನವರ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ಇದು ಸೇಫ್ಟಿ ಪಿನ್ ಯೂಸ್ ಮಾಡ್ತಾರಲ್ಲ ಸರ್, ಒಬ್ಬ ಮನುಷ್ಯ ಯೂಸ್ ಮಾಡೋದು ಇನ್ನೊಬ್ಬರು ಯೂಸ್ ಮಾಡಬಹುದಾ ಅಥವಾ ಮಾಡಬಾರ್ದು? ಅದಕ್ಕೆ ರಕ್ತ ಯಾವ್ದು, ಯಾವ ಕಾರಣಕ್ಕೆ ಹೇಳ್ತಾ ಇದ್ದೀರಿ ನೀವು ಸೇಫ್ಟಿ ಪಿನ್ ಯೂಸ್ ಮಾಡೋದು? ಈಗ ಏನಾದರೂ ಮುಳ್ಳುಗಳು ಚುಚ್ಚಿದಾಗ ಇದನ್ನ ಕೇಳ್ತಾರಲ್ಲ ಸರ್. ಅದಕ್ಕೋಸ್ಕರ ಕೇಳ. ಇಲ್ಲ, ಮಾಡಬಹುದು, ಅದರಿಂದ ಏನು ಇದಾಗೋದಿಲ್ಲ. ಆದರೆ ರಕ್ತ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗಬಾರ್ದು ಅಷ್ಟೇ, ಅದನ್ನು ಜಾಗೃತಿ ವಹಿಸಬೇಕು. ಓಕೆ ಓಕೆ. ಹಲೋ ಡಾಕ್ಟರ್, ನಾವು ಇಪ್ಪತ್ ಸ್ವಲ್ಪ ಗಂಟೆ ಅಂತ ಹೇಳಿ ಸೋಷಿಯಲ್ ವರ್ಕರ್ ಗದಗ ಡಿಸ್ಟ್ರಿಕ್ಟ್ ಮಾತಾಡುದು. ಹಾಂ ಸರ್. ಡಾಕ್ಟರ್ ಪ್ರಶ್ನೆ ಕೇಳ್ರಿ. ನೀವು ರೇಡಿಯೋ ಸಮೀಪ ಇಟ್ಕೊಂಡಿರಿ, ಅದಕ್ಕೆ ನಿಮಗೆ ಇಕೋ ಕೇಳಿಸ್ತದ, ಅದನ್ನ ದೂರಿಟ್ಟು ಪ್ರಶ್ನೆ ಕೇಳ್ರಿ. ಬಂದ್ಬಿಟ್ಟಿನ್ರಿ. ಹಾಂ ಕೇಳ್ರಿ. ಹಾ, ನಿಮ್ ಪ್ರಶ್ನೆ ಕೇಳ್ರಿ. ನಾವು ಇಪ್ಪತ್ತು ಸ್ವಲ್ಪ ಕಟ್ಟಿ ಅಂತೇಳಿ ಸೋಷಿಯಲ್ ವರ್ಕರ್ ಗದಗ ಡಿಸ್ಟ್ರಿಕ್ಟ್ ಮಾತಾಡುದು. ಹಾ ಸರ್. ಡಾಕ್ಟರ್, ಅದಕ್ಕೆ ಲಕ್ಷಣಗಳು ಏನು? ಲಕ್ಷಣಗಳು ಪ್ರಾರಂಭಿಕ ಲಕ್ಷಣಗಳು ಕರೆಯಲ್ಲಿ ತೊಂದರೆ ಇತ್ತು ಸರ್. ಅವರು ಲಕ್ಷಣಗಳನ್ನ ಈಗಾಗಲೇ ನೀವು ಹೇಳಿರಿ, ಮತ್ತೆ ಕೇಳ್ತಾ ಇದ್ರು. ಹಲೋ. ಹಲೋ. ಹಾ, ನಾನು ಇಡುವಿಂಜಿಯಿಂದ ಗಣಪತಿ. ಹೇಳ್ರಿ ಗಣಪತಿ ಅವರ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದ್ಯಾ ಎಚ್ ಐ ವಿ ಇರುವ? ಎಚ್ ಐ ವಿ ವೈರಸ್ ಎಂಟರ್ ಆದ ತಕ್ಷಣ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತದ್ರಿ. ಕಡಿಮೆ ಮಾಡ್ತದೆ ಅಂದ್ರೆ ಅದನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಏನೇ ಔಷಧಿ ಇಲ್ಲ? ಅಲ್ಲ, ನಾವು ಬೇಗನ ಬೇಗ ಟೆಸ್ಟ್ ಮಾಡಿಕೊಂಡು ಸರಿಯಾಗಿ ಔಷಧಿಯನ್ನು ತಗೋಬೇಕು. ನಾರ್ಮಲ್ ಇರುವ ಮನುಷ್ಯ ಯಾವ ಏಜಿಗೆ ಏನು ಟೆಸ್ಟ್ ಮಾಡ್ಕೊಳ್ಬೇಕಾ? ಹಾಗೇನಿಲ್ಲ, ಏನ್ ಬೇಕಾಗಿಲ್ಲ. ಹಾಗೇನಾರ ಅಪಾಯದ ಸಂಪರ್ಕ ಅಂದ್ರೆ ಈಗ ಅಸುರಕ್ಷಿತ ಲೈಂಗಿಕ ಸಂಬಂಧ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಯಾವ್ದಾರೆ ತಗೊಂಡ್ರೆ ಅಷ್ಟೇ, ಡೌಟ್ ಇದ್ರೆ ಟೆಸ್ಟ್ ಮಾಡ್ಕೋಬಹುದು. ಅವಶ್ಯಕತೆ ಇಲ್ಲ. ನಮಸ್ಕಾರ. ಸರ್, ಈಗ ಗರ್ಭಿಣಿ ಮಹಿಳೆಯರಿಗೆ ಎಚ್ ಐ ವಿ ಇದ್ರೆ ಈ ಗರ್ಭಿಣಿ ಸ್ತ್ರೀಯಿಂದ ಮಕ್ಕಳಿಗೆ ಎಚ್ ಐ ವಿ ಹರಡೋ ಸಾಧ್ಯತೆ ಇರ್ತದೇನು ಅಂತ? ಗರ್ಭಿಣಿ ಮಹಿಳೆಯರು ಎಚ್ ಐ ವಿ ಪತ್ತೆ ಆದ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ನಾವು ಎಚ್ ಐ ವಿ ಟೆಸ್ಟನ್ನು ಈಗ ಮಾಡ್ತಾ ಇದ್ದೀವಿ, ಕಡ್ಡಾಯವಾಗಿ ಮಾಡ್ತಾರೆ. ಇನ್ ಕೇಸ್ ಅವರು ಪಾಸಿಟಿವ್ ಆದರೆ ಅವರಿಗೆ ತಕ್ಷಣ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಅವರು ಸರಿಯಾಗಿ ಚಿಕಿತ್ಸೆ ಪಡೆದರೆ ಮಗುವಿಗೆ ಎಚ್ ಐ ವಿ ಹರಡುವ ಸಾಧ್ಯತೆ ತುಂಬ ಕಡಿಮೆ. ಹಾಗೂ ನಾವು ಮಗುವಿಗೆ ಕೂಡ ಎಚ್ ಐ ವಿ ಟ್ರೀಟ್ಮೆಂಟ್ ಅಂದರೆ ಸಿರಪ್ ಅದನ್ನು ನಾವು ಕೂಡ ಸ್ಟಾರ್ಟ್ ಮಾಡ್ತೇವೆ. ಹಲೋ ಡಾಕ್ಟರ್. ಹಾಂ ಹೇಳಿ ಸರ್. ನಮಸ್ತೆ. ಹಲೋ ಹಲೋ, ನಿಮ್ ರೇಡಿಯೋ ಸೆಟ್ ದೂರಿಟ್ಟು ನಿಮ್ ಹೆಸರು ಊರು ಹೇಳಿ ಪ್ರಶ್ನೆ ಕೇಳ್ರಿ. ನಾವು ನೋಡ್ರಿ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ತಾಲೂಕು ಚಿಕ್ಕೋಬರಳ್ಳಿಯಿಂದ ಗಿರಿಜಣ್ಣ ಅಂತ ಹೇಳಿ ಮಾತಾಡ್ತಾ ಇದೀವಿ. ಇದು ಎಚ್ ಐ ವಿ ಏಡ್ಸ್ ಗೊತ್ತಲ್ರಿ ಮೇಡಮ್ ಅವರ? ಹಾಂ ಡಾಕ್ಟರ್ ಕೇಳ್ತಾ ಇದ್ದಾರೆ, ಹೇಳ್ರಿ. ಓಕೆ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಎಚ್ ಐ ವಿ ಬಂದ್ಮೇಲೆ ಅದು ಕಂಪ್ಲೀಟ್ ಕ್ಲಿಯರ್ ಆಗಲ್ಲಂತ? ಅದು ಇಲ್ಲ, ಅದಕ್ಕೆ ಕಂಪ್ಲೀಟ್ ಕ್ಯೂರ್ ಇಲ್ಲ. ಟ್ರೀಟ್ಮೆಂಟ್ ನೀವು ಪರ್ಮನೆಂಟ್ ತಗೋತಾ ಇರಬೇಕು. ಲೈಫ್ ಲಾಂಗ್ ತಗೋತಾ ಇರಬೇಕು. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಎ ಆರ್ ಟಿ ಚಿಕಿತ್ಸೆ ತೆಗೆದುಕೊಳ್ತಾ ಇರ್ತಾರೆ. ಈ ಎ ಆರ್ ಟಿ ಚಿಕಿತ್ಸೆ ಪಡೆದುಕೊಳ್ಳೋರಿಂದ ಇತರರಿಗೆ ಎಚ್ ಐ ವಿ ಹರಡುತ್ತದೋನೋ ಇಲ್ಲೋ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆಯಾಗಿರ್ತದೆ. ಓಕೆ. ನಿಯಮಿತ ಎ ಆರ್ ಟಿ ತೆಗೆದುಕೊಂಡರೆ ವೈರಸ್ ಮಟ್ಟ ಕಡಿಮೆ ಇಡಬಹುದು ಹಾಗೂ ಇತರರಿಗೆ ಹರಡುವ ಸಾಧ್ಯತೆ ಬಹಳ ಕಡಿಮೆ ಆಗುತ್ತದೆ. ಅದಕ್ಕೆ ನಾವು ಸರಿಯಾಗಿ ನಿಯಮಿತವಾಗಿ ಎ ಆರ್ ಟಿ ಚಿಕಿತ್ಸೆಯನ್ನು ಸರಿಯಾಗಿ ತಗೋಬೇಕು. ಹಲೋ ಹಲೋ ಡಾಕ್ಟರ್, ಎಲಿಜಾ ಟೆಸ್ಟ್ ಮತ್ತು ವೆಸ್ಟರ್ನ್ ಬ್ಲಾಕ್ ಟೆಸ್ಟ್ ನಮ್ಮ ಇಂಡಿಯಾದಾಗ ಅವೈಲೇಬಲ್ ಅಂದ್ರೆ? ಎಲಿಜಾ ಟೆಸ್ಟ್ ಮತ್ತು ವೆಸ್ಟರ್ನ್ ಬ್ಲಾಕ್ ಟೆಸ್ಟ್ ಇದೆ ಮತ್ತು ಕಾಸ್ಟ್ ಬಹಳ ಆಗ್ತದೆ ಅಂತ ಕೇಳಬೇಕು. ಈ ಎಲ್ಲ ಸರ್ಕಾರಿ ಆಸ್ಪತ್ರೆ ಹಾಗೂ ICTCಯಲ್ಲಿ ಇದು ಟೆಸ್ಟ್ ಅನ್ನು ಉಚಿತವಾಗಿ ಮಾಡ್ತಾರೆ. ಎಚ್ ಐ ವಿ ಪೇಷಂಟ್ ಬೇರೆ ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಇಲ್ಲ, ನೆಗೆಟಿವ್ ಆಗೋದಿಲ್ಲರಿ, ವೈರಲ್ ಲೋಡ್ ಇದ್ದೇ ಇರುತ್ತೆ. ಹಲೋ ಹಲೋ ನಮಸ್ಕಾರ. ಹುಬ್ಬಳ್ಳಿಯಿಂದ. ತಮ್ಮ ಹೆಸರು? ಹಲೋ ಹಲೋ, ನೀವು ರೇಡಿಯೋ ಸೆಟ್ ದೂರಿಡ್ರಿ, ನಮಗ್ ಕೇಳಿಸ್ತಾ ಇದೆ, ಹೇಳ್ರಿ. ಬರ್ಬೇಕಾದ್ರೆ ವಯಸ್ಸಿನ ಲಿಮಿಟ್ ಇದೆಯೇನ್ರಿ? ಯಾವ ವಯಸ್ಸಿನ ಬರಬೇಕು? ಇಲ್ಲ ಇಲ್ಲ, ಅದಕ್ಕೇನು ವಯಸ್ಸಿನ ಲಿಮಿಟ್ ಇಲ್ಲ. ಹೌದಾ? ಎಷ್ಟು ಅದು ಮತ್ತೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲ, ತಾಯಿಯಿಂದ ಮಗುಗೆ ಕೂಡ ಬರಬಹುದ್ರಿ. ಬರ್ಬೋದು. ಆತ್ಮೀಯ ಕೇಳುಗರೆ, ಇವತ್ತಿನ ವಿಷಯ ಆಗಿತ್ತು ಎಚ್ ಐ ವಿ ಏಡ್ಸ್. ಇವತ್ತಿನ ನಿಮ್ಮ STM ಡಾಕ್ಟರ್ ಡಾಕ್ಟರ್ ರಾಕೇಶ್ ಕೆ ನಾಯಕ್ ಅವರು ಆಗಿದ್ದರು. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ 7187000 ಹಾಗೂ ಈ ವಾರ ಬಹುಮಾನಕ್ಕಾಗಿ ಇರುವಂತಹ ಪ್ರಶ್ನೆ, ಎಚ್ ಐ ವಿ ವಿಂಡೋ ಪೀರಿಯಡ್ ಎಂದರೇನು? ಪ್ರಶ್ನೆ ಇನ್ನೊಮ್ಮೆ, ಎಚ್ ಐ ವಿ ವಿಂಡೋ ಪೀರಿಯಡ್ ಎಂದರೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ಸಂಪೂರ್ಣ ವಿಳಾಸ ಅದರೊಳಗೆ ಇರಬೇಕು. ವಿಳಾಸ ಪ್ರಾಂಶುಪಾಲರು, STM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಪ್ರಶ್ನೆ ಇನ್ನೊಮ್ಮೆ, ಎಚ್ ಐ ವಿ ವಿಂಡೋ ಪೀರಿಯಡ್ ಅಂದರೇನು? ವಿಳಾಸ STM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಇನ್ನು ದಿನಾಂಕ 9ರಂದು ಕೇಳಿದಂತಹ ಪ್ರಶ್ನೆ, ಚೇಳು ಕಡಿತಕ್ಕೆ ಪ್ರಾಣ ಉಳಿಸಲು ಉಪಯೋಗಿಸುವ ಪ್ರಧಾನ ಔಷಧ ಯಾವುದು ಅನ್ನೋದಾಗಿತ್ತು. ಸರಿಯಾದ ಉತ್ತರ, ಚೇಳು ಕಡಿತಕ್ಕೆ ಪ್ರಾಣ ಉಳಿಸಲು ಉಪಯೋಗಿಸುವ ಪ್ರಧಾನ ಔಷಧ ಫ್ರಾಜೋಸಿನ್ ಅನ್ನೋದು. ಸರಿ ಉತ್ತರವನ್ನು ಬರೆದು ಬಹುಮಾನ ಗಳಿಸ್ಕೊಂಡವರು ಶ್ರೀ ವಸಂತ್ ಕುಮಾರ್, ಪಂಚರತ್ನ ಹೋಟೆಲ್, ಹೊಸದುರ್ಗ, ಖನ್ನನ್ಗಡ್, ಕೇರಳ. ಕೇರಳದಿಂದ ಸರಿ ಉತ್ತರವನ್ನು ಬರೆದು ಬಹುಮಾನ ಪಡ್ಕೊಂಡಾರ ವಸಂತ್ ಕುಮಾರ್ ಅವರು, ಅಭಿನಂದನೆಗಳು. ವಸಂತ್ ಕುಮಾರ್ ಅವರಿಗೆ 1 ವಾರದ ಒಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಿ ಕೊಡಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ ಹರ್ನಿಯ. ಮುಂದಿನ ವಾರದ ಎಸ್ಟಿಎಂ ಡಾಕ್ಟರ್ ಪ್ರಸಾದ್ ಲಕ್ಕುಂಡಿ. ಡಾಕ್ಟರ್ ರಾಕೇಶ್ ಕೆ ನಾಯಕ್ ಅವರಿಗೆ ನಮ್ಮೆಲ್ಲ ಕೆಳುಗರ ಪರವಾಗಿ ಧನ್ಯವಾದಗಳು. ಬಹಳ ಸಮರ್ಪಕವಾಗಿ ನೀವು ನಮ್ಮೆಲ್ಲ ಕೆಳುಗರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಧನ್ಯವಾದ. ಧನ್ಯವಾದಗಳು.